ಎಮ್ಮೆ ಕಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ತಮ್ಮನವರೆಲ್ಲ ಹೊಲ ಮಾಡ್ತಾ ಇದ್ರು ಮತ್ತು ಬೇರೆ ಬೇರೆ ಹೊರಭೂಮಿ ಜೊತೆಗೆ ನೀರಾವರಿಯಲ್ಲಿ ಬಾಳೆ ಬೆಳೆ ಇಂಥವನ್ನೆಲ್ಲ ಬೆಳೀತಾ ಇದ್ರು ಅಂತ ಹೇಳಿದ್ರೆ, ತಾವು ಅವ್ರ ಥರನೇ ಈ ವ್ಯವಸಾಯವನ್ನು ಮಾಡೋ ಬದಲು ಈ ಹೈನುಗಾರಿಕೆಯನ್ನು ಮಾಡಬೇಕನ್ನುವಂಥ ಯೋಚನೆ ಯಾಕೆ ಬಂತು? ಏನೋ ಮಾಡ್ಬೇಕಂತ ಮೊದಲು ಸೂಲಿ ಕಟ್ಕೊಂಡಿದ್ನೆ ರೀ, ಎರಡು ಎಮ್ಮೆನ ಸೂಲಿ ಕಟ್ಕೊಂಡ್ರೆ ಇದ್ರೆ ಇರ್ಲಿಬಿಡು, ಅದನ್ನೇನು ಮಾಡೋದು ಕೊಟ್ರೆ ಹೋಗ್ಬಿಡ್ತಾವ ಅಂತೇಳಿ ಕಾಲು ಒಂದು 20 ಎಮ್ಮೆ ಗೊಡ್ಡ ಆಗಿದಾವ ರೀ. ಅದರಿಂದ ಹಾಲು ಮಾರೋದು ಜೀವನ ದಿನ, ಬೆಳಗ್ಗೆ ಏನು ಮತ್ತು ಹಾಲು ಮಾರೋದು, ಸಾಯಂಕಾಲ ಆಗ್ಲಾಗಲು ಎಮ್ಮಿಗೆ ಹೋಗೋದು, ಮತ್ತೆ ಬಂದು ಸಾಯಂಕಾಲ ಇಂಟ್ಕೊಂಡು ಮತ್ತೆ ಅದನ್ನು ಜೀವನ ಮಾಡೋದು ರೀ. ಸಂಗಯ್ಯ ರಾಮಣ್ಣವ್ರೆ, ಈ ಎಮ್ಮೆ ಸಾಕಾಣಿಕೆಯನ್ನು ಮಾಡಬೇಕು ಅಂತೇಳಿ ಯೋಚನೆ ಬಂತು, ಆದರೆ ಸಾಕಾಣಿಕೆಗೆ ಇಂಥ ಒಂದು ತಳಿ ಎಮ್ಮೆನ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಭಾಗಕ್ಕೆ ಅಥವಾ ನಮಗೆ ಯೋಗ್ಯವಾದ ಒಂದು ರಾಸುಗಳಾಗ್ತವೆ ಅನ್ನುವಂಥ ಒಂದು ಯೋಚನೆ ಹೇಗೆ ಬಂತು? ಮತ್ತು ಎಮ್ಮೆನ ಎಲ್ಲಿಂದ ತಂದ್ಕೊಂಡ್ರಿ? ಎಮ್ಮೆಗಳೇನೋ ನಾವು ತಂದ್ಕೊಂಡಿದ್ದಿಲ್ಲ ರೀ, ಫಸ್ಟಿಗೆ ಬೇರೆಯವರು ಸಾಕಾಣಿಕೆ ಮಾಡಿದ್ರು, ಅವರು ತಗೊಂಬಂದು ನಾನು ಎರಡು ಇರಲಿ ಅಂತೇಳಿ ಮುಂದೆ ಜೀವನ ಯಾವುದಾಗಲೇ ತೊಂದರೆ ಇಲ್ದಂಗೆ ನಡೀತೈತಲ್ಲ, ಎಲ್ಲಿ ಹೋಗಿ ಒಬ್ಬರು ಕೂಲಿ ದುಡಿಯೋದು ಏನಂತೇಳಿ ಮತ್ತು ಅವನ್ನೇ ಕಟ್ಕೊಂಡು ಜೀವನ ಮಾಡಿದ್ರೆ ಅದ್ರ ಖಾಲಿ ಕಾಲು ಒಂದು 20 ಎಮ್ಮೆ ಗೊಡ್ಡ ಆದವು ರೀ. ಅದರಿಂದ ಮರಿಗಳು ಬೆಳೆದವು ರೀ ನಮ್ಮ ಮನೆಯಲ್ಲಿ, ಮತ್ತು ಅದರಿಂದ ಭಾಳ ಚೆನ್ನಾಗೈತೆ ರೀ. ನಮಗೆ ಮಾಡಿದ್ರೆ ಮೇಂಟೈನ್ ಎಷ್ಟು ಮಾಡ್ತೀರಿ ಅದರಷ್ಟು ರೊಕ್ಕ ಐತೆ ರೀ. ಕಷ್ಟ ಅದರಷ್ಟು ಕಷ್ಟನೇ ಇಲ್ಲ, ಅದರಷ್ಟು ಸುಖನೇ ಇಲ್ಲ. ಬೆಳಗ್ಗೆ 4 ಅಂದರೆ ಅಮ್ಮಂಗಿಲ್ಲ, 3 ಅಂದರೆ ಎದ್ದಳಂಗಿಲ್ಲ. ಎದ್ದು ಅವಕ್ಕ ಎಲ್ಲ ನೋಡ್ಕೊಂಡು ಹೋದ್ರೂ ರೊಕ್ಕ ಅನ್ನಿಸ್ತೈತೆ ರೀ, ಇಲ್ಲ ಮತ್ತೆ ಹೋದ್ರು ಹೋಗ್ಲಿ ಬಿಡ ಅಂತ ಬಿಟ್ಟರೆ ಅದೂ ಇಲ್ಲ ರೀ. ರಮಣವರೇ, ಮೊದಲೇದಾಗಿ ಎರಡೇ ಎರಡು ಎಮ್ಮೆನ ತಂದ್ಕೊಳ್ಬೇಕಾದ್ರೆ ಆರಂಭಿಕವಾಗಿ ಎಷ್ಟು ಖರ್ಚು ಬಂದಿತ್ತು? ಖರ್ಚು ನೋಡ್ರಿ, ಅದನ್ನೇನು ನಾವೇನು ದುಡ್ಡು ಕೊಟ್ಟು ತಂದಿಲ್ಲಲ್ಲ, ಬೇರೆಯವ್ರ ಹತ್ರ ಸ್ವಾಮಿ ಹತ್ರ ಅಂತೇಳಿ ನಮ್ಮ ಓಣೆಗ ರೀ ಸ್ವಾಮಿಯರ್ ಅಂತೇಳಿ ಎರಡು ಎಮ್ಮೆ ತಗೋ ಅಂತೇಳಿ ಕೊಟ್ಟರು ರೀ. ಅದೇ ಎಮ್ಮಿನ ತಂದು ಕಟ್ಕೊಂಡಿವಿ ರೀ, ಅದೇ ಬಂಗಾರ ಆತು ರೀ ನಮಗೆ. ಇವಾಗ ಯಾರೋ ಉದಾರವಾಗಿ ದಾನವಾಗಿ ಕೊಟ್ಟಂಥ ಎರಡು ಎಮ್ಮೆಯಿಂದ ಇವತ್ತು ಸುಮಾರು ಸಂಖ್ಯೆಯ ಎಮ್ಮೆಗಳು ಮರಿ ರೂಪದಲ್ಲಿ ಬೆಳೆದು ದೊಡ್ಡವಾಗಿ ಇವತ್ತು ಅದೇ ಒಂದು ಮುಖ್ಯ ಕಸಬಾಗಿ ರೂಢಿಸ್ಕೊಂಡಿರ್ತೀರಿ. ಸಂಗಯ್ಯ ರಾಮಣ್ಣವರೇ, ಈ ಕೊಟ್ಟಿಗೆನ ಅಂದರೆ ಈ ಎಮ್ಮೆಗಳನ್ನು ಕಟ್ಟಲಿಕ್ಕೆ ಹೇಗೆ ಕೊಟ್ಟಿಗೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡ್ರಿ? ಹೇಗೆ ಅವುಗಳನ್ನು ಸಾಕಾಣಿಕೆ ದಿನನಿತ್ಯ ಕೂಡ ಮಾಡ್ತೀರಿ? ನೋಡ್ರಿ, ಟೈಮ್ ಸರಿಗೆ ಅವಕ್ಕೆ ಬಿಡ್ಬೇಕು ರೀ, ಕಣ್ಣಿ ಬಿಟ್ಟು ಮೇಯಿಸ್ಕೊಂಡು ಬಂದು ಸಾಯಂಕಾಲ ಮತ್ತೆ ಅವಕ್ಕೆ ಹಿಂಡ್ಕೊಂಡು ಟೈಮ್ ಸರಿಗೆ ಹುಲ್ಲು ಹಾಕಿ ನೀರು ಕುಡಿಸಿ ಜಾಪಾನವಾಗಿ ರಾತ್ರಿ ಎಲ್ಲ ಮತ್ತೆ ನೀರು ಉಪ್ಪು ನೀರು ಎಲ್ಲ ಹಾಕಿ ಕುಡಿಸಿದ್ರೆ ಬೇಸ್ ಚೆನ್ನಾಗಿರ್ತಾವೆ ರೀ. ಒಳಗೆ ಮರಿಗೂ ಚೆನ್ನಾಗಿರ್ತಾವೆ. ಅವನೇನು ಸುಮ್ಮನೆ ಕಾಯ್ಕೊಂಬಂದು ಕಟ್ಟಿ ಹಾಕಿ ಇದು ನಾವು ಊಟ ಮಾಡಿ ಮಕ್ಕಂಡ್ರಲ್ರಿ, ಅದನ್ನೆಲ್ಲ ನೋಡಿ ಹೊಟ್ಟೆ ಬಟ್ಟೆ ನೋಡಿ ನಾವು ಮಕ್ಕಂಡ್ರೆ ನಮ್ಮ ಹೊಟ್ಟೆ ನಿಧಾನ ಇರುತ್ತೆ. ಎಲ್ಕರ ಅವು ಅರ್ಸಕ್ಕೆ ನಿಂತ್ಕೊಂಡ್ಬಿಡ್ತಾವೆ ರೀ ದನಗಳು, ಏನು ಹಾಕ್ಲಲ್ಲ ನಮಗೆ ತಿನ್ನಾಕ ಅಂತೇಳಿ ಮಕ ನೋಡಿ ಅರ್ಸೋದು ಆ ಥರ ಮಾಡ್ತಾವೆ ರೀ. ಅದನ್ನೆಲ್ಲ ಮಾಡ್ಕೊಂಡ್ರೆ ಏನು ಅರ್ಸಲ್ರಿ, ಚೆನ್ನಾಗಿ ಮಕ್ಕಂತಾವೆ ಪಾಡಿಗೆ ಅವು. ಮತ್ತು ಬೆಳಗ್ಗೆ ಎದ್ದು ಹಿಂಡಿದ್ರೂ ಅವಕ್ಕೆ ತ್ರಾಣ ಇರ್ತೈತೆ ರೀ. ಮತ್ತು ಇಲ್ದಂಗೆ ನಾವೆಲ್ಲ ಹಾಕಿ ತಿಂದು ಅವು ಕೊಟ್ಟು ತಿಂದು ನಾವು ಮಕ್ಕಂಡಿವಿ ಅಂದ್ರೆ ಅವಕ್ಕೆ ಏನು ತೊಂದರೆ ಅನ್ನೋ ರೀ. ಅವು ಹಿಂಡಾಕೋಗೂ ಶಕ್ತಿ ಇರಲ್ರಿ ಅವಕ್ಕೆ. ನಾವು ಹೊಟ್ಟೆ ತುಂಬ ಒಣಲಿಟ್ಟು ಅವಕ್ಕೆ ಬೇಗ ಜೋಪಾನ ಮಾಡಿದ್ರಿ, ಮುಂಜಾನೆ ನಮಗೆ ಅದೇ ಒಂದು ಬಂಗಾರ ರೀ ನಮಗೆ ಎದ್ದು ನೋಡಿದ್ರೆ. ಸಂಗಯ್ಯ ರಾಮಣ್ಣವರೇ, ಬೆಳಗಿನ ಜಾವದಲ್ಲಿ ಹೇಳಬೇಕು, ಮತ್ತು ಹಾಲು ಹಿಂಡುವಂಥ ಒಂದು ಪ್ರಕ್ರಿಯೆ ಕೂಡ ಭಾಳ ಮುಖ್ಯವಾಗಿರ್ತದೆ. ಈ ಹಾಲು ಹಿಂಡೋದು ಎಷ್ಟೊತ್ತಿಗೆ ಹಿಂಡ್ತೀರಿ, ಮತ್ತು ಆ ಹಾಲನ್ನು ಮಾರಾಟ ಮಾಡೋದು ಎಲ್ಲಿಗೆ ತೊಗೊಂಡೋಗಿ ಮಾರಾಟ ಮಾಡ್ತೀರಿ? ಅದೇ ಊರಾಗ ಹಿಂಡ್ತೀವಿ ರೀ, 6 ಹಿಂಡ್ತೀವಿ ರೀ. ಬೆಳಗ್ಗೆ 6 ಹಿಂಡಿದ್ರೆ 7 ಹಾಕ್ತಾವೆ ರೀ, ಇಬ್ಬರು ಹಿಂಡ್ತೀವಿ. ಹಿಂಡಿ ಅಲ್ಲೇ ಊರಾಗ ಹಾಕ್ತೀವಿ ರೀ. ಹಾಲೇನು ಎಲ್ಲಿ ಡೈರಿಗೆ ಹಾಕಲ್ರಿ, ಡೈರಿಗೆ ಒಂದು ಸ್ವಲ್ಪ ದಿನ ಹಾಕಿದ್ವಿ ಬಿಟ್ಬಿಟ್ಟಿವಿ. ಇವಾಗ ಅಲ್ಲೇ ಊರಾಗ ಹಾಕ್ತಾವೆ ರೀ ಹಾಲೇನು. ಮತ್ತು ಬೇರೆ ಕಡೆಗೆ ಎಲ್ಲಿ ಕೊಟ್ಟಿಲ್ಲರಿ ನಾವೇನು, ಅಲ್ಲೇ ಊರಾಗ ಚೆನ್ನಾಗಿ ತಗೊಂತಾರೆ ಜನ ಎಲ್ಲರೂ, ಅಲ್ಲೇ ಕೊಡ್ತಾಯಿದ್ದೀವಿ ರೀ ನಾವು. ಒಂದು ಲೀಟ್ರಿ ಕಮ್ಸನ್ ಅಂದರೆ ಒಂದು 50 ಹೆಂಗೆ ಹಿಂಡಿದ್ದು ಹಂಗೆ ರೀ, ಹಾಲು ಅವಕ್ಕೇನು ಮಿಕ್ಸ್ ಮಾಡೋಂಗಿಲ್ಲ, 50 ಲೀಟ್ರ್ ಕೊಡ್ತೀವಿ ರೀ. ಸಹಜವಾಗಿ ಈ ಹಿಂಡಿದಂಥ ಹಾಲನ್ನು ಸಂಪೂರ್ಣವಾಗಿ ಇಲ್ಲೇ ಮಾರಾಟ ಮಾಡ್ತೀನಿ ಅಂದರೆ ಹಾಗೇನೆ ಸಂಘಕ್ಕೂ ಕೂಡ ಕೊಡ್ತಾ ಇದ್ವಿ, ಆದರೆ ಈಗ ಬಿಟ್ಟಿವಿ ಅಂತೇಳಿ ಯಾಕೆ ಮೊದಲು ಸಂಘಕ್ಕೆ ಕೊಡಬೇಕು ಅಂತೇಳಿ ಯಾಕೆ ಯೋಚನೆ ಬಂತು, ಮತ್ತು ಬಿಟ್ಟಿದ್ದಾದರೂ ಯಾಕೆ? ನೋಡ್ರಿ, ಮತ್ತೆ ಇಲ್ಲಿ ಡೈರಿಗೆ ಹಾಕ್ತೀವಿ ರೀ, ನಮಗೇನು ಗಿಟ್ಟಂಗಿಲ್ಲ ಅವಕ್ಕೆ. ಏನು ನಾವು ತಿರುಗಿದ ಕೂಲಿ ಆಗಂಗಿಲ್ಲ ರೀ, 20 ಲೀಟ್ರ್ 22 ಲೀಟ್ರ್ ಹಾಕ್ತಾರೆ ರೀ. ಅದಕ್ಕೆ ನಮಗೆ ಅದು ಬೇಡಲ್ಲ ಅಂತೇಳಿ ಊರಲ್ಲಿ ಮನೆಗಳನ್ನ ಕೇಳ್ಕೊಂಡು ಆಗ್ಲಮ್ಮ ಹಾಕ್ರ ಅಂದಕ್ಕೆ ಹಾಕ್ತಾಯಿದ್ದೀವಿ ರೀ ಊರಾಗ ಮನೆಗಳಿಗೆ. ಈ ಮಧ್ಯಾಹ್ನ 11:00-12:00 ಆಗುತ್ತೆ ಈ ಹಾಲನ್ನು ಮಾರಾಟ ಮಾಡಿ ಮತ್ತೆ ಪುನಃ ಎಲ್ಲ ಕ್ಯಾನ್ಗಳನ್ನು ತೊಳೆದಿಟ್ಟು ಅದು ಬೆಳಗ್ಗೆ 8 ಹಾಲು ಹಾಕಿ ಬಂದರೆ ಮಧ್ಯಾಹ್ನ 11:00-12:00 ಆಗತ್ತೆ ರೀ. ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟು ಎಲ್ಲ ಆರಿಕೆ ಮಾಡ್ತಾಟಿಗೆ 1 ಆಗತ್ತೆ ರೀ. ಎಲ್ಲ ಸಗಣಿ ಗಿಗಣಿ ಎಲ್ಲ ಬೆಳೆದು ಅದ್ರ ದನದ ಚಾಕ್ರಿ ಮುಗಿತಪ್ಪ ಅಂತ ಮುಗಿಯೋಕೆ 2 ಬೇಕು ರೀ ಟೈಮ್. ಅದಕ್ಕೆ ಕರುಗಳು ನೋಡ್ಕೊಳೋದು, ಅವಕ್ಕೆ ಹುಲ್ಲು ಹಾಕೋದು. ಬರೀ ಅಲ್ಲೇ ಮಾರಿ ಬಂದಿಬಿಡು, ನಾವು ಕ್ಯಾನ್ ಬಿಸಾಕಿದ್ವಿ ಅಲ್ಲೇ, ಅವು ನೊಣ ಆಡಿದ್ವು ಅಮ್ಮಂಗಿಲ್ಲರಿ. ಅವ್ನು ಸ್ವಚ್ಛಾಗಿ ಸೊಬ್ಬು ಹಾಕಿ ತೊಳೆದು ಕ್ಲೀನ್ ಮಾಡಿಟ್ರೆ ಮತ್ತೆ ಸಾಯಂಕಾಲ ಹಾಲು ತೊಗೊಂಡು ಹೋದ್ರೂ ಹಾಲ್ಗೂ ಬೇಯಿಸಿರ್ತಾವೆ ರೀ. ಅದ್ರ ಮೇಲೆ ನಾವು ಹೋದಂಗೆ ಬಂದಂಗೆ ಅಂತ ಕೊಟ್ರೂ ಹಾಲು ಗುಣ ಕೆಟ್ಟೋಗ್ಬಿಡ್ತಾವ್ರಿ, ಹಾಲು ಗುಣ ಚೆನ್ನಾಗಿರೋಂಗಿಲ್ಲ. ಯಾವಾಗಿಂದ ಅವಾಗ ಕ್ಲೀನ್ ಮಾಡಿಕೊಟ್ರೆ ಹಾಲು ಬೀಸಿರ್ತಾವಮ್ಮ ಇನ್ನೊಂದು ತೊಡು ತಗೊಂಬರ್ರಿ ಅಂತ ನಮ್ಗೆ ಹೇಳ್ತಾರೆ ರೀ. ಸ್ವಚ್ಛತೆ ಬಗ್ಗೆ ಕೂಡ ಭಾಳ ಗಮನ ಹರಿಸಿದ್ರಿ, ಜೊತೆಗೆ ಅವುಗಳ ಸ್ವಚ್ಛತೆ ಜೊತೆಗೆ ಒಂದು ಹಾಲಿನ ಪಾತ್ರೆಗಳನ್ನು ಕೂಡ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿದ್ರಿ. ಹಾಗೆಯೇ ಇನ್ನು ಸಂಜೆ ಹೊತ್ತು ಮತ್ತೆ ಪುನಃ ಹಾಲು ಕರೆಯುವಂಥ ಸಮಯ, ಮತ್ತೆ ಸಂಜೆ ಈ ಹಾಲನ್ನು ಮಾರುವಂಥ ಒಂದು ವ್ಯವಸ್ಥೆ, ಮತ್ತು ಸಾಯಂಕಾಲ 5 ಹಿಂಡಕ್ಕೆ ಹಿಂದಿರ್ತೀವಿ ರೀ, 5 ಹಿಂಡಿದ್ರೆ 6 ಆಗತ್ತೆ ರೀ, 6 ಹಿಂಡಿ ಆಗತ್ತೆ ರೀ. ಅಟ್ಟತ್ಲಿಂದ ಅವಕ್ಕೆ ಹುಲ್ಲು ಒಬ್ಬರು ಹಾಕಾರು ಬೇರೆಯವರು, ಹಿಂಡರು ಒಬ್ಬರು, ಒಯ್ದು ಖರೀದಿ ಮಾಡ್ಬೇರೋರು ಒಬ್ಬರು ರೀ. ಬಂದು 7:30-8 ಆಗತ್ತೆ ರೀ ಬರತಟ್ಟಿಗೆ ಅವರು ಬಂದು ಬಿಟ್ಟಿಂದೆ. ಮತ್ತು ಎಲ್ಲ ರಾತ್ರಿ ಆಯ್ತಂದ್ರೆ ಅವಕ್ಕೆ ಉಪ್ಪು ತೌಡು ಎಲ್ಲ ಹಾಕಿ ಕುಡಿಸಿ ಬೇಸು ಚೆಂದಾಗಿ ಊಟ ಮಾಡಿಸಿ ಮಗಸ್ತೆ ಹಂಗ್ರಿ ಅವಕ್ಕೆ. ಅವು ಆಮ್ಯಾಕೆ ಬೇಸು ಊಟ ಮಾಡಿ ಮಕ್ಕಂಡಂಗೆ ಆಗುತ್ತಾರೆ ಅವಕ್ಕೆ. ಎಮ್ಮಿಗಳಿಗೇನು ನಮ್ಮನ್ನೇನು ನೋಡೋಂಗಿಲ್ಲ ಅವು, ಆಮ್ಯಾಕೆ ನಮ್ಮನ್ನು ಕಣ್ಣಿಗೂ ಅರ್ಕೊಳ್ಳಲ್ರಿ ದನಗಳು. ಇಲ್ಲ ಏನು ಹಾಕ್ಲಿಲ್ಲ ನಮ್ಮ ಕಣ್ಣಿಗೆ ಕಿತ್ತದು ಬಣಿ ಮಾಡೋದು ಆ ಥರ ಮಾಡ್ತಾವ್ರಿ ಅವು. ಎಮ್ಮಿಗಳಾದ್ರೇನು ಸುಮ್ಮನಲ್ರಿ, ಯಾಕಂದ್ರೆ ನಮ್ಮ ಮಟ್ಟಿಗೆ ಕಮ್ಮಿಗೈತಂದ್ರೆ ನಾವು ಹೋಗಿ ಇನ್ನೊಬ್ರನ್ನ ಹೆಂಗೆ ಬಿಡ್ತೀವಿ, ಅದ್ರಂಗೆ ಹೋಗಿ ಅವು ಕಣ್ಣಿಗೆ ಕಿತ್ತೋದು ಅವ್ರ ಮನೆಗೆ ಹೋಗಿ ಇರ್ದಾಡೋದು ಆ ಥರ ಮಾಡ್ತಾವ್ರಿ. ಪಕ್ಕದಲ್ಲಿದ್ದಲ್ಲಿ ಪಿರಿಯದಿ ತರ್ತಾವ್ರಿ ಅವು ಎಮ್ಮಿಗಳಾದ್ರೇನು ಸುಮ್ಮನಲ್ರಿ. ಸಂಜಯ ರಮಣ್ಣ ಅವರೇ, ಇನ್ನು ಬೆಳಗಿನ ಹೊತ್ತು ಸಂಜೆ ಹೊತ್ತು ಹಾಲು ಇಟ್ಕೊಳ್ಳೋಕ್ಕೆ ಇದು ಮಾಡ್ತೀರಿ, ಆದರೆ ಇಡೀ ಹೊತ್ತು ಆಗಲಲ್ಲೆಲ್ಲ ಅವುಗಳನ್ನು ಎಲ್ಲಿ ಮೇಯೋದು ಕೊಡ್ಕೊಂಡು ಹೋಗ್ತೀರಿ? ಮತ್ತು ಕಟ್ಟಿ ಮೇಯಿಸ್ತೀರೋ ಅಥವಾ ಈ ಹೊಲ ಗದ್ದೆಗಳ ಬದು ಸುತ್ತ ಅಲ್ಲಿ ಬೆಳೆಸ್ತೀರೋ ಹೇಗೆ? ಇಲ್ಲರಿ, ಬೆಳಗ್ಗೆ 10 ಹೋದಾರು ಸಾಯಂಕಾಲ 3-4 ಹೊಡ್ಕೊಂಡು ಬರ್ತೀವಿ ರೀ. ಕಡೆ ಎಲ್ಲ ಹೊಳೆ ಹೆಂಚಿ ಅಲ್ಲಿ ಗದ್ದೆಗಳು ಕೊಯ್ದಲ್ಲಿ ಎಲ್ಲೇನ ಒಟ್ಟು ಮಾಗಣ್ಯಾಗ ಮೇಯಿಸ್ಕೊಂಡು ಎಲ್ಲೇನು ಮೈ ತೊಳ್ಕೊಂಡು ದನಗಳು ಚಚ್ಚಾಗಿ ಬರ್ತೀವಿ ರೀ. 5 ಬರ್ತೀವಿ, ಬಂದು ಅಷ್ಟೊತ್ತಲಿಂದ ಅದು ಮತ್ತೆ ಹಾಲಿಂದು ಉದ್ಯೋಗ ಮಾಡೋದ್ರಿ. ಒಂದು ದಿನಕ್ಕೆ ಬೆಳಗಿನ ಹೊತ್ತು 8 ಹಾಲನ್ನು ತಾವು ಸಂಗ್ರಹಿಸ್ತೀರಿ, ಸಂಜೆ ಹೊತ್ತು 8 ಹಾಲು ಸಂಗ್ರಹವಾಗುತ್ತೆ? ಸಾಯಂಕಾಲ ಅಂದ್ರೂ ಒಂದು 12-13 ಹಾಕ್ತೀವಿ ರೀ. ಬೆಳಿಗ್ಗೆ ಆದರೆ ಒಂದು 15 ಮೇಲೆ ಒಂದು 20 ಸೆನೆಯಾಕೆ ಬಳಸ್ತೀವಿ ರೀ. ಯಾಕಂದ್ರೆ ಒಂದು 12 ಹಿಂಡ್ತಾವ್ರಿ ರೀ ಬೆಳಿಗ್ಗೆ. ಅದನ್ನು ನಾವಿನ್ನ ಏನಾರು ಚೆನ್ನಾಗಿ ಫುಡ್ ಗಿಡಿಟ್ಟು ಹಸಿ ಹುಲ್ಲು ಹಾಕಿ ಮೇಯಿಸಿದ್ರೆ ರೀ ಸುಮಾರು ಏನಿಲ್ಲ ಅಂದರೆ ಒಂದು 30 ಹಾಲು ಹಿಂಡ್ಬೇಕು ರೀ ನಮ್ಮ ಲೆಕ್ಕಕ್ಕವು. ಮತ್ತು ನಾವು ಆ ಥರ ಏನೋ ಫುಡ್ ಇಕ್ಕಂಗಿಲ್ಲ, ಹಸಿ ಹುಲ್ಲು ಹಾಕಂಗಿಲ್ಲ, ಬರೀ ಒಣ ಹುಲ್ಲು ಇರ್ದು ಹಾಕ್ತೀವಿ ರೀ ಅದಕ್ಕೆ. ಮತ್ತು ಓದ್ದಾನು ಹುಡ್ಕಂಗಿಲ್ಲ, ಕಾದು ಕೂಲಿ ಕೇಳಂಗಿಲ್ಲ, ಅಮ್ಮಂಗೆ ಮಾಡ್ತೀವಿ ರೀ. ಅಲ್ಲಿಗೆ ಆದ್ರೂ ಪರವಾಗಿಲ್ಲ ರೀ, ಆದರೂ ಮೇಂಟೈನ್ ಮಾಡ್ತಾವ್ರಿ ರೀ. ನಮ್ಗೆ ಓದೋದು ಕೂಲಿ ಗಿಟ್ಟಿಸ್ತೈತೆ ರೀ ಎಮ್ಮೆಗಳು. ಒಂದು ಸೂಲು ಸರಾಸರಿಗೆ ಎಷ್ಟು ದಿನಗಳಿಗೆ ಕರು ಹಾಕುತ್ತೆ ಒಂದು ಎಮ್ಮೆ? ನಿರಂತರವಾಗಿ ಒಂದು ಎಮ್ಮೆ ತನ್ನ ಜೀವಿತ ಅವಧಿಯಲ್ಲಿ ಎಷ್ಟು ಕರುಗಳನ್ನು ಹಾಕ್ಬೋದಂತೀರಿ? ಸುಮಾರು ಏನಿಲ್ಲ ಅಂದರೆ ಒಂದು ನಾವು ಏನು ಬೇಸು ಸುಖವಾಗಿ ಮೇಯಿಸಿವಿ ಅಂದರೆ ರೀ ಒಂದು 12 ಸೂಲು ಏನು ಬಗ್ಗಲ್ದಂಗೆ ಚೆನ್ನಾಗಿರ್ತೈತೆ ರೀ. ಮತ್ತು ನಾವು ಸೊಟ್ಟ ಬಟ್ಟೆ ಎಲ್ಲ ಮೇಯಿಸ್ಕೊಂಬಂದೀವಿ ಅಂದ್ರೆ 4 ಸೂಲಕ್ಕೆ ಅಭಾವ ಆಗೋಗಿರ್ತೈತೆ ರೀ, ಅದಕ್ಕೆ 4 ಸೂಲಿಗೆ ಸಾಕಾಗಿ ಹೋಗಿರ್ತೈತೆ. 5 ಸೂಲಿಗೆ ಏನು ಹಿಂಡಂಗ್ಲ್ ಬಿಡು ಅಂತೇಳಿ ಖರೀದಿ ಮಾಡ್ಬೇಕು ಅನ್ನಿಸ್ತೈತೆ ರೀ ಅದು. ಯಾಕಂದ್ರೆ ಅದನ್ನು ನಾವು ಒಂದು ಸ್ವಲ್ಪ ಬೇಸ್ ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗಿ ಒಂದು 10 ಸೂಲು ಬೇಸ್ ಈತಾವ್ರಿ ಅವೆಲ್ಲ. ಇಷ್ಟೆಲ್ಲ ಕರುಗಳನ್ನು ಹಾಕಿದ ನಂತರ ಅಲ್ಲಿ ಕರುಗಳ ಮಣುಕುಗಳ ಪಾಲನೆ ಕೂಡ ಭಾಳ ಮುಖ್ಯವಾಗಿರ್ತದೆ. ಅವುಗಳನ್ನು ಹಾಲು ಹಿಂಡುವಂಥ ಸಂದರ್ಭದಲ್ಲಿ ಅಥವಾ ಕೆಚ್ಚಿನಲ್ಲಿ ಆ ಮರಿಗಳಿಗೆ ಹಾಲು ಬಿಡುವಂಥದ್ದು, ಇದನ್ನೆಲ್ಲ ಹೇಗೆ ನಿರ್ವಹಿಸ್ತಿರ್ತಾವೆ? ಮತ್ತು ನಾವಾಗ ಅವಕ್ಕೆ ಹಾಲು ಬಿಟ್ಟು ಬೇಸು ಜೋಪಾನ ಮಾಡ್ಕೊಂಡ್ರೆ ಮುಂದೆ ನಮಗೆ ಖರ ಆಗ್ತಾವೆ ರೀ. ಇಳ್ಕ್ರ ಖರ ಆಗಂಗಿಲ್ಲ, ನಾವು ಆಸೆ ಮ್ಯಾಗೆ ಇಂಡ್ಕೊಂಡು ನಾವು ಇಲ್ಲ ಮತ್ತು ರೊಕ್ಕ ಬೇಕಪ್ಪ ಅಂತೇಳಿ ನಾವು ಒಂದು ಮೇಲೆ ಬಿಟ್ಟೆ ಅರ್ಧ ಮೇಲೆ ಬಿಟ್ಟನೆ ಅಂದ್ರೆ ಅವು ಬದುಕಲ್ರಿ. ಎರಡು ಒಂದು ಸ್ವಲ್ಪ ಒಟ್ರು ಬಾಯಿಲೆ ಊಟ ಮಾಡೋವ್ರಿಗೆ ಬಿಟ್ರೆ ಬೇಸು ದಕ್ತಾವೆ ರೀ, ಇಳ್ಕ್ರ ಅಸಲು ದಕ್ಕಂಗಿಲ್ಲ ಕರುಗಳಾದ್ರೂ. 2 ಬೇಸು ಊಟ ಒಂದು 1/2 ಅಷ್ಟುವರೆಗೂ ಕುಡಿಬೇಕು ಹಾಲವು, ಹಂಗಾರ ಬದುಕ್ತಾವ್ ರೀ. ಕರ ಇಳ್ಕ್ರ ನಾವು ಅಸಲು ದಕ್ಷಿಣ ಅಲ್ರಿ ಕರುಗಳು ಇಳ್ಕ್ರವು. ಈ ಹೈನುಗಾರಿಕೆನ ಮಾಡೋದ್ರ ಜೊತೆಗೆ ಇನ್ನು ಎಲ್ಲಾದರೂ ಹೋಗಲಿಕ್ಕೆ ಅಥವಾ ಎಲ್ಲಾದರೂ ನೆಂಟರಿಸ್ಟ್ರ ಮನೆಗೆ ಹೋಗಲಿಕ್ಕೆ ಅಥವಾ ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗಲಿಕ್ಕೆ ಅಲ್ಲಿ ಸಮಯನೇ ಸಿಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಅಥವಾ ನೀವು ಅನಿವಾರ್ಯವಾಗಿ ಊರು ಬಿಡಬೇಕಾಗುತ್ತೆ ಅಥವಾ ಮನೆಯಿಂದ ಹೊರಗಿರಬೇಕಾಗುತ್ತೆ ಅಂತ ಪ್ರಸಂಗ ಬಂದರೆ ಆ ಸಂದರ್ಭದಲ್ಲಿ ಈ ಎಮ್ಮೆಗಳನ್ನು ನೋಡ್ಕೊಳ್ಳುವುದು ಮತ್ತು ಮಾಡುವಂಥ ಇವುಗಳ ಚಾಕರಿ ಅದ್ರ ಬಗ್ಗೆ ಎಲ್ಲ ಹೇಗೆ ಗಮನ ಹರಿಸ್ತೀರಿ? ನೋಡಿರಿ, ಮತ್ತು ಅವು ಎಮ್ಮೆಗಳೆಲ್ಲ ಅಷ್ಟೆಲ್ಲ ಕಟ್ಕೊಂಡಿವಿ ಅಂದ್ರೆ ನಾವು ಎಲ್ಲಿಯನ್ನು ಊರಿಗೆ ಹೋಗ್ಬೇಕಂದ್ರೆ ಆಗಂಗಿಲ್ಲ, ಎಲ್ಲಿಯನ್ನು ಮದುವೆದವಂದ್ರೆ ಹೋಗಂಗಿಲ್ಲ. ಮತ್ತು ನಮಗೆ ಅದನ್ನು ಬಿಟ್ಟರೆ ಮತ್ತು ಒಂದಿನ ಬಿಟ್ಟಿವಿ ಅಂದರೆ ಇನ್ನೊಂದು ದಿನಕ್ಕೆ ಆವಲಿ ಎಮ್ಮೆಗಳೂ ಚಿಡ್ರು ಬಿಡ್ರು ಮಾಡಿಬಿಡ್ತಾವ್ರಿ. ಅದನ್ನು ನೋಡ್ಕೊಂಡು ನಾವು ಎಲ್ಲಿಗೆ ಹೋಗಂಗಿಲ್ಲ, ಬರೋಂಗಿಲ್ಲ. ಯಾಕಂದ್ರೆ ಅವು ಕೊಡೋದು ಸ್ವಲ್ಪ ಹಾಲು ಕೊಡ್ತಿರ್ತಾವೆ, ಪೂರ್ತಿನೇ ಇಲ್ದಂಗೆ ಮಾಡ್ಕೊಂಬಿಡ್ತಾವೆ. ಮತ್ತು ಆಮ್ಯಾಕೆ ನಾವು ಒಂದು ದಿನಕ್ಕೆ ಹೋಗಿ ಬರೋದಕ್ಕೆ ಪೂರ್ತಿನೇ ಇಲ್ದಂಗೆ ಮಾಡಿಬಿಡ್ತಾವೆ ಅಂತೇಳಿ ನಾವು ಎಲ್ಲಿಗೂ ಹೋಗಲ್ರಿ ಅವು ಒಂದು ಸ್ವಲ್ಪ. ಯಾಕಂದ್ರೆ ಕಡೆ ಆಗೋವರಿಗೆ ಆಮ್ಯಾಗೆ ಕಡೆ ಆತಂದ್ರೆ ಯಾವಾಗ ಹೋಗ್ತೀವ್ರಿ ಊರುಗಳಿಗೆ, ಅಷ್ಟೇ ಅಲ್ಲೇವರೆಗೆ ಹೋಗಲ್ರಿ ಎಲ್ಲಿಗೆ. ತಾವು ಇದುವರೆಗೆ ಸಾಕಷ್ಟು ದಿನಗಳಲ್ಲಿ 2 ಎಮ್ಮೆಗಳಿಂದ ಅನೇಕ ಕರುಗಳನ್ನು ಪಡೆದಿದ್ದೀರಿ, ಮತ್ತು ಸುಮಾರು ಒಂದು ದಿನಕ್ಕೆ ಸರಾಸರಿಗೆ 30-50 ಹಾಲನ್ನು ಕೂಡ ಕರಿತಾ ಇದ್ದೀರಿ. ಇನ್ನಷ್ಟು ಎಮ್ಮೆಗಳನ್ನು, ಇನ್ನಷ್ಟು ಇದ್ರ ಜೊತೆಗೆ ಬೇರೆ ರಾಸುಗಳನ್ನು ಅಂದರೆ ಆಕಳು ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇಂಥದ್ದು ಏನಾದರೂ ಮಾಡಬೇಕಂತ ಏನಾದರೂ ಯೋಚನೆಗಳು ಅದ್ರ ಬಗ್ಗೆ ಏನಿಲ್ಲರಿ ನಮಗೆ, ಯಾಕಂದ್ರೆ ಇವಾಗ ಎಮ್ಮಿಗಳದ ಹಚ್ಚಿ ಬಂದತ್ರಿ ನನಗೆ, ಎಮ್ಮಿಗಳದನ್ನ ಅಷ್ಟೇ ರೀ. ಎಮ್ಮಿಗಳದು ಮಾಡ್ಕೊಂಡು ಒಂದು ಸ್ವಲ್ಪ ಏನೋ ಆದಷ್ಟು ನಾವು ಯಾರನ್ನ ಏನನ್ನು ರೈತರು ಬೆಳೆದಿದ್ದು ಕಾಗಡ್ಡಿ ಏನನ್ನು ಹಾಕಿದ್ರೆ ಹೋಗಿ ಮಾರ್ಕೊಂಡು ಬರ್ತೀವಿ ರೀ, ಇಲ್ಕರಿ ಇಲ್ಲ ರೀ. ಮತ್ತು ಹೋಗಿ ಬೇರೆ ಕಡೆಗೆ ಹೋಗಿ ಎಲ್ಲೇನು ತಗೊಂಡ್ಬಂದು FMC ಹೋಗಿ ತಗೊಂಡು ಬರ್ತೀವಿ ಅಮ್ಮಂಗಿಲ್ಲ ರೀ. ಇಲ್ಲೇ ಏನೇನು ಹೊಲಗಳ ರೈತರು ಬೆಳೆದ್ರೆ ಸ್ವಲ್ಪ ಕಾಗಡ್ಡಿ ಹಾಕ್ಸ್ಕೊಂಡು ಹೋಗಿ ನಮ್ಮ ಕೂಲಿಗಿಟ್ಟಂಗೆ ಮಾಡ್ಕೊಂಡು ಬರ್ತೀವಿ ರೀ. ಸಂಗಯ್ಯ ರಾಮಣ್ಣವ್ರೆ, ಈ ಹಾಲನ್ನು ಸಂಪೂರ್ಣವಾಗಿ ಮಾರಾಟ ಮಾಡ್ತೀರಾ ಅಥವಾ ಮನೆಗೆ ಒಂದಿಷ್ಟು ಬೆಣ್ಣೆಯನ್ನು ತೆಗಲಿಕ್ಕೆ ತುಪ್ಪ ಮಾಡಲಿಕ್ಕೆ ಏನಾದರೂ ಉಳಿಸ್ಕೊಳ್ತೀರಿ? ನೋಡ್ರಿ, ಉಳಿದ್ರೆ ಮಾಡ್ತೀವಿ ರೀ, ಇಲ್ಕ್ರಿ ಇಲ್ಲ. ಯಾಕಂದ್ರೆ ಅವನ್ನೆಲ್ಲ ಮಾಡೋಕ್ಕೂ ಮನೆಯಾಗ ಸರಿ ಇರಂಗಿಲ್ಲ ರೀ. ಯಾಕಂದ್ರೆ ಬದುಕು ಬದುಕಾಗತ್ತೆ ರೀ. ಅದನ್ನು ಮಾಡೋಕ್ಕೆ ಮೇಂಟೈನ್ ಮಾಡ್ಬೇಕಂದ್ರೆ ಅದಕ್ಕಾಗಿ ಒಂದು ಆಳು ಇರ್ಬೇಕು ರೀ ಮಾಡ್ಬೇಕಂದ್ರೆ. ಅದನ್ನು ನೋಡಿ ಕಾಯ್ಕೆ ಅಂತ ಕುಂತ್ಕೊಂಡು, ಯಾಕಂದ್ರೆ ಮತ್ತು ಅವ್ನು ಮಾಡೋಕ್ಕಾಗಲ್ಲ ರೀ ನಮಗೆ. ಹಂಗಾಗಿ ಎಲ್ಲ ಹಾಕಿ ತೊಳೆದಿಟ್ಟರೆ ಭಾಳ ಸ್ವಚ್ಛಾಗಿರುತ್ತೆ. ಮತ್ತು ಅವ್ನು ನಾವು ಬೇಕಪ್ಪ ಅಂದರೆ ಎಲ್ಲ ಜಿಡ್ರಿ ಅವೆಲ್ಲ ಅಂತೇಳಿ ಎಲ್ಲ ಹಾಕಿ ಬಂದ್ಬಿಡ್ತೀವಿ ರೀ ಮನೆಗಳಿಗೆ ಹೋಗಿ. ನಮಗೆ ಬೇಕಾದಷ್ಟು ಒಂದು ಲೀಟ್ರ್ ಅರ್ಧ ಲೀಟ್ರಷ್ಟು ಉಳಿಸ್ಕೊಂತೀವಿ ರೀ, ಯಾರನ್ನು ಹೋದ್ರೆ ಬಂದ್ರೆ ಇಲ್ಲ ಅಂತೇಳಿ. ಮತ್ತು ರಾತ್ರಿ ಅದನ್ನು ಒಂದು ಅರ್ಧ ಲೀಟ್ರ್ ಇರ್ತಾವೆ ರೀ ಊಟಕ್ಕೆ ಬೇಕಂತೇಳಿ. ಇಲ್ಕರ್ ಇಲ್ಲ ರೀ, ಅವನೂ ಇಲ್ಲ ರೀ. ಸಂಗಯ್ಯ ರಾಮಣ್ಣವರೇ, ಹಾಲಿಗಿಂತ ಈ ಬೆಣ್ಣೆ ತುಪ್ಪಕ್ಕೆ ಭಾಳಷ್ಟು ಹೆಚ್ಚಿನ ರೇಟು. ಆ ಬೆಣ್ಣೆ ತುಪ್ಪವನ್ನು ಮಾಡಿ ಅದನ್ನು ಮಾರಾಟ ಮಾಡಿದ್ರೆ ಇನ್ನಷ್ಟು ಆದಾಯವನ್ನು ನಾವು ಪಡೆದುಕೊಳ್ಬೋದಲ್ಲ? ನೋಡ್ರಿ, ಮಾಡ್ಬೋದು ಅನ್ಕರಿ, ಅದನ್ನು ಮಾಡೋಷ್ಟು ಒಪ್ಪಿಗೆ ಇರ್ಬೇಕು ರೀ ಮನೆಯಲ್ಲಿ. ಒಪ್ಪಿಗೆ ಇಲ್ಲದಂಗೆ ಮಾಡು ಅಂದರೆ ಏನು ಮಾಡೋಕ್ಕಾಗಲ್ಲ ರೀ ಅದನ್ನ. ಯಾಕಂದ್ರೆ ನಾವು ಆಗ್ಲಾಗಲೂ ಮನೆಗೆ ಇರೋಂಗಿಲ್ಲ. ಒಪ್ಪಿಗೆ ಮಾಡೋರು ಮನೆಗೆ ಇರ್ತಾರೆ ರೀ, ಅವಕ್ಕೂ ನಮ್ಮ ಮತ್ತು ಸಣ್ಣ ಹುಡ್ರಿರ್ತಾವಲ್ಲ, ಅವಕ್ಕೂ ಮಾಡೋಕ್ಕಾಗಂಗಿಲ್ಲ ಅಂತೇಳಿ, ಯಾಕೆ ಬಿಡಪ್ಪ ಇವು ಅಂತೇಳಿ ಎಲ್ಲ ಮಾರಾಟಕ್ಕೆ ಹಚ್ಚಿಬಿಡ್ತೀವಿ ರೀ. ನಮ್ಮ ಮನೆಯಾಗ ಮಾಡೋರಿಲ್ಲಲ್ಲ ಅಂತೇಳಿ ಮಾರಾಟ ಮಾಡಿಬಿಡ್ತೀವಿ ರೀ. ಅವ್ನು ಇಟ್ಕೊಳಕ್ಕೂ ಆಗಂಗಿಲ್ಲ. ಇರ್ಲಿಕ್ಕೆ ಮತ್ತೇನನ್ನು ಮಾಡ್ತೀವಿ ಎಂಬಷ್ಟು ಧೈರ್ಯ ಇದ್ದರೆ ಮಾಡ್ಬೇಕು ರೀ, ಅವನ್ನಿಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಅವನ್ನ. ಹಾಗೇನೆ ಇಂಥ ಒಂದು ಎಮ್ಮೆಗಳಿಗೆ ಯಾವುದಾದ್ರೂ ರೋಗಗಳು ಅಥವಾ ಏನಾದರೂ ಬಂದಾಗ ಹೇಗೆ ಅವುಗಳನ್ನು ರಕ್ಷಣೆ ಮಾಡ್ತೀರಿ ತಾವು? ನೋಡ್ರಿ, ಮತ್ತು ಅವಕ್ಕೆ ಸ್ವಲ್ಪ ಸಪ್ಪಗೆ ಆಯ್ತಂದರೆ ಯಾಕಪ್ಪ ಇದು ಯಾಕೆ ಹಿಂಗೆ ನಿಂತಿತ್ತು, ಇದಕ್ಕೆ ಏನು ಬೇಕು ಅಂತೇಳಿ ನಾವು ನೋಡ್ಕೋಬೇಕು. ಬರೀ ಅದು ಏನು ಬಿಡು, ಮೈದೇನು ಮೈಲಿದ್ರೆ ಏನು ಬಿಡು, ನಾವು ಹೊಡ್ಕೊಂಡು ಓದಿ ಹೊಡ್ಕೊಂಬಂದ್ವಿ ಅಂಬಂಗಿಲ್ಲ ರೀ. ಸ್ವಲ್ಪ ಅಳುಕು ಮೇವು ಮೈತಾವಂದ್ರೆ ಯಾಕಪ್ಪ ಇವತ್ತು ಎಮ್ಮೆ ಮೈವಲ್ದಲ್ಲ, ನೋಡ್ಕೋಬೇಕಲ್ಲ ಅಂತೇಳಿ ಕಿವಿ ಮುಟ್ಟಿ ನೋಡ್ಬೇಕು. ಒಂದು ಸ್ವಲ್ಪ ಏನೇನು ಜ್ವರ ಇತ್ತಂದ್ರೆ ಅಲ್ಲಿ ಬೆಚ್ಚಗೆ ಆಗ್ತೈತಿ. ಅವ್ನು ನೋಡ್ಕೊಂಡು ಆಮ್ಯಾಕೆ ಒಂದು ಸ್ವಲ್ಪ ಬೆನ್ನಿಗೆ ಉಪ್ಪು ತಿಕ್ಕೊಂಡು ಅದನ್ನು ನಾವು ಏನೋ ಮಾಡೋಟಿದ್ರೆ ಮಾಡ್ಕೋಬೇಕ್ರಿ. ಇಲ್ಲ ಮಿಕ್ಕಿದ ಕಾಲಕ್ಕೆ ಡಾಕ್ಟ್ರನ್ನ ಕರೆ ಕಳಿಸಿ ತಯಾರು ಮಾಡಿದರೆ ಬೇಸಾಗತ್ತೆ ರೀ. ಇಲ್ಲ ಮತ್ತೆ ಬಿಟ್ಟು ಬಿಟ್ಟರೆ ಅದು ಭಾಳ ಇದಾಗ್ಬಿಡ್ತೈತಿ ರೀ ಎಮ್ಮೆನ. ಸಂಗಯ್ಯ ರಾಮಣ್ಣವ್ರೆ, ಒಟ್ಟಿನಲ್ಲಿ ಈ ಎಮ್ಮೆ ಸಾಕಾಣಿಕೆಯ ಅನುಭವ ಮತ್ತು ಈ ಹೈನುಗಾರಿಕೆಯಿಂದ ಹೇಗೆ ಅನಿಸ್ತಾ ಇದೆ ತಮ್ಮ ಜೀವನ? ನಮಗೆ ನೋಡ್ರಿ, ಅದು ಎಮ್ಮಿಲಿಂದ ಜೀವನನ ಭಾಳ ಖುಷಿ ಅನ್ನಿಸ್ತೈತಿ. ಯಾಕಂದ್ರೆ ಯಾಕೆ ಒಬ್ರು ಹೋಗಿ ಕೆಲಸಕ್ಕೆ ಕೊಡ್ರಪ್ಪ ಅಂತ ಕೇಳಂಗಿಲ್ಲ. ಅವು ಮಳೆ ಬಂದ್ರೆ, ಚಳಿ ಬಂದ್ರೆ, ಗಾಳಿ ಬಂದ್ರೆ ಎಲ್ಲ ಹುಲ್ಲು ತುಗಿಸ್ತೈತಿ ರೀ. ಹಿಂಡೆ ಎಮ್ಮಿ ಮನೆಗಿದ್ರೆ ಕೈಗೆ ಏನು ರೊಕ್ಕ ಕಮ್ಮಿ ರೀ, ಒಟ್ಟು ಅದನ್ನು ಚಾಕ್ರಿ ಮಾಡಿದಷ್ಟು ಒಳ್ಳೇದು ನೋಡ್ರಿ ಮಾಡೋರಿದ್ರೆ. ಯಾಕಂದ್ರೆ ನಾವು ಮತ್ತೆ ಅದನ್ನು ಬಿಟ್ಟು ನಾವು ಊರಿಗೆ ಹೋದೆ, ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಇನ್ನೊಬ್ರಿಗೆ ಹೊಡೆದು ಹೋದೆ ಅಂದ್ರೆ ಅವರು ಮಾಡೋಂಗಿಲ್ಲ, ನಾವು ನೋಡೋಂಗಿಲ್ಲ. ಅಮ್ಮಂಗ ಅದನ್ನು ನಾವು ಎಷ್ಟು ಜಾಪ ನಾವು ಮಾಡ್ತೀವಿ ರೀ, ಅಷ್ಟೇ ಬಂಗಾರ ರೀ. ಅದೇನು ಬೆಳ್ಳಿ ಹೋಗಿ ಬಂಗಾರ ಆಗತ್ತೆ ರೀ. ಎಮ್ಮಿಗಳು ಅಂದಷ್ಟೇ ರೀ, ಎಮ್ಮಿಗಳಾಗ ಇಷ್ಟು ಸುಖ ಯಾವುದ್ರಾಗಿಲ್ಲ ರೀ. ಸಂಗಯ್ಯ ರಾಮಣ್ಣವರೇ, ಇದುವರೆಗೆ ತಮ್ಮ ಕೃಷಿ ಜೀವನದಲ್ಲಿ ಈ ಎಮ್ಮೆ ಸಾಕಾಣಿಕೆ ಹಾಗೂ ಹೈನುಗಾರಿಕೆ ಕುರಿತು ಹೇಗೆ ನಾವು ಸ್ವಾವಲಂಬಿಯಾಗಿ ಕೃಷಿಯ ಜೊತೆಗೆ ಕೃಷಿಯಲ್ಲಿ ಬಂದಂಥ ಅನೇಕ ಉಪ ಆಹಾರ ಪದಾರ್ಥಗಳಾಗಿರ್ಬೋದು ಅಥವಾ ಈ ಮೇವು ಆಗಿರ್ಬೋದು ಇವುಗಳನ್ನು ನಮ್ಮ ಮನೆಗೆ ನಮ್ಮ ಮನೆಯಲ್ಲಿ ಈ ಹೈನುಗಾರಿಕೆಗೆ ಆಗಿ ಎಮ್ಮೆ ಸಾಕಾಣಿಕೆ ಆಕಳ ಸಾಕಾಣಿಕೆ ಇಂಥವನ್ನು ಮಾಡಿ ಹೇಗೆ ನಾವು ಆದಾಯವನ್ನು ಹೇಗೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೋದು ಅನ್ನುವಂಥ ಅನೇಕ ವಿಷಯಗಳನ್ನು ತಿಳಿದುಕೊಂಡು ತಾವು ಈ ಎಮ್ಮೆ ಸಾಕಾಣಿಕೆಯಲ್ಲಿ ತೊಡಕೊಂಡು ಆ ಮುಖೇನ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದೀರಿ. ತಮ್ಮ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಈ ಹೈನುಗಾರಿಕೆಯ ವ್ಯವಸ್ಥೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುವರಿಲಿ, ಇನ್ನಷ್ಟು ತಮಗೆ ಆದಾಯವನ್ನು ತರುವಂಥ ದಿನಗಳಾಗಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ. ಈವರೆಗೆ ಹೈನುಗಾರಿಕೆ ಅನುಭವ ಕುರಿತು ಶ್ರೀ ಸಂಗಯ್ಯ ರಾಮಣ್ಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ಇನ್ನು ನಮ್ಮ ತೋಟಗಾರಿಕೆ ಬೆಳೆದಂಥ ಇದು ಹಣ್ಣಿನ ಬೆಳೆಗಳಲ್ಲಿ ಮುಖ್ಯವಾಗಿ ಬಾಳೆ ಬೆಳೆಯಲ್ಲಿ ಸೀಗಾಟೋಕ ಎಲೆಮಚ್ಚ ರೋಗ ಅಂತಕ್ಕಂಥ ಒಂದು ರೋಗ ಬರ್ತಕ್ಕಂಥ ಸಂಭವ ತುಂಬ ಹೆಚ್ಚಿದೆ. ಈ ಸೀಗಾಟೋಕ ಎಲೆಮಚ್ಚ ರೋಗದ ಮುಖ್ಯವಾದಂಥ ಒಂದು ಹತೋಟಿ ಕ್ರಮಗಳು ಅಂತ ಹೇಳ್ಬಿಟ್ರೆ, ರೋಗದ ಪ್ರಾರಂಭದ ಹಂತದಲ್ಲಿ ಇದಕ್ಕೆ ನಾವು ಥಯೋಫಿನೆಟ್ ಮಿಥೈಲ್ ಅಂತಕ್ಕಂಥ ಒಂದು ಶಿಲೀಂದ್ರನಾಶಕವನ್ನು ಪ್ರತಿ ಒಂದು ಗ್ರಾಮನ್ನು ಪ್ರತಿ ಒಂದು ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿದಾಗ ಬಾಳೆ ಬೆಳೆಯಲ್ಲಿ ಸೀಗಾಟೋಕ ಎಲೆಮಚ್ಚ ರೋಗವನ್ನು ಹತೋಟಿ ಮಾಡಬಹುದು. ಇನ್ನು ಬಾಳೆ ಬೆಳೆಗೆ ಬರ್ತಕ್ಕಂಥ ಬಹಳ ಭಯಾನಕವಾದಂಥ ಒಂದು ರೋಗ ಅಂತೇಳಿದರೆ ನಂಜಾಣು ರೋಗ. ಈ ನಂಜಾಣು ರೋಗ ಬಂದಂತಹ ಗಿಡಗಳು ಸರಿಯಾಗಿ ಬೆಳೆಯೋದಿಲ್ಲ, ಗಿಡಗಳು ಬಹಳ ಕುಬ್ಜವಾಗಿರ್ತವೆ. ಅದೇ ರೀತಿಯಲ್ಲಿ ಗಿಡಗಳಲ್ಲಿ ಎಲೆಗಳು ಒಟ್ಟೊಟ್ಟಾಗಿ ತುದಿಯಲ್ಲಿ ಮಾತ್ರ ಶೇಖರಗೊಂಡಿರ್ತವೆ. ಈ ನಂಜಾಣು ರೋಗದಿಂದ ಯಾವುದೇ ಪ್ರಯೋಜನವಿಲ್ಲ. ಈ ನಂಜಾಣು ರೋಗ ಬಂದಿರತಕ್ಕಂಥ ಒಂದು ಬಾಳೆ ಸಸಿಗಳನ್ನು ಮೊದಲು ಕಿತ್ತು ಹಾಕಬೇಕು. ನಂತರ ಈ ನಂಜಾಣು ರೋಗವನ್ನು ಪ್ರಸಾರ ಮಾಡತಕ್ಕಂಥ ಒಂದು ಉಳಿವಿನ ಹತೋಟಿಗಾಗಿ